ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಸರಣಿ ಮೇಘ ಸಂದೇಶದ 610ನೇ ಸಂಚಿಕೆ ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ಆನಂತರ ಮೆಣಸಿನಹಾಳ್ ಗ್ರಾಮದ ಯಲ್ಲಪ್ಪ ಮಲ್ಲಪ್ಪ ಚೌಡಕಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. सोलापूर जिल्ह्यातील NABH व NABL मान्यता प्राप्त एकमेव मल्टी सुपर स्पेशालिटी हॉस्पिटल, अत्याधुनिक उपचार, सर्वोत्कृष्ट आरोग्य सेवा, अश्विनी सहकारी रुग्णालय, उत्तर सदर बाजार, सोलापूर. फोन 0217-231-9900. ಕೃಷಿರಂಗದಲ್ಲಿ ಈಗ ಮೇಘ ಸಂದೇಶ ಸರಣಿಯ 610ನೇ ಸಂಚಿಕೆ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಾವೆಲ್ಲ ಮಾನ್ಸೂನ್ ಮಳೆಗಾಗಿ ಕಾಯ್ತಾ ಇದ್ದೀರಿ. ಯಾವಾಗ ತಮಗ ಸುದ್ದಿ ಸಿಕ್ತು ಮಾನ್ಸೂನ್ 8ನೇ ತಾರೀಕು ಕೇರಳ ತೀರಕ್ಕೆ ಬಂದದ ಅನ್ನುವಂತಹ ಒಂದು ಸೂಚನೆ ಗೊತ್ತಾದ ನಂತರ ಆ ಕಾಯುವಿಕೆ ಕುತೂಹಲತೆ ಇನ್ನು ತೀವ್ರತೆ ಪಡ್ಕೊಂಡದ ಅಂತೇಳಿ ಅನಿಸ್ತದ? ಅದು ಸಹಜ ಕೂಡ ಹೌದು. ಅನೇಕ ದಿನಗಳಿಂದ ತಾವು ಸಿದ್ದತೆ ಒಳಗೆ ತೊಡಗಿದ್ರಿ, ಎಲ್ಲಾ ರೆಡಿ ಮಾಡ್ಕೊಂಡು ಕೂತಿದ್ರಿ, ಇನ್ನೇನು ನಾವು ಬಿತ್ತನೆ ಮಾಡಬೇಕು ಅನ್ನುವಂತಹ ವಿಚಾರದೊಳಗಿದ್ರಿ. ಕಳೆದ ಸಲ ರೋಹಿಣಿ ಮಳೆ ಬಂದು ಒಳ್ಳೆ ಬಿತ್ತನೆ ಬಹುತೇಕ ಮೇ ಕೊನೆಯ ವಾರದೊಳಗ ಮತ್ತ ಜೂನ್ ಮೊದಲೇ ವಾರದೊಳಗ ಆಗಿ ಹೋಗಿದ್ದು, ಆದ್ರೆ ಅದರ ನಂತರ ಮತ್ತೆ ಮಳೆ ಕೈಕೊಟ್ಟಿತ್ತು. ಸುಮಾರು ದಿನಗಳವರೆಗೆ ಮಳೆ ಇರಲಿಲ್ಲ, ಅದರ ನಂತರ ತಡವಾಗಿ ಮಳೆ ಬಂದು ಮತ್ತೆ ಎಲ್ಲಾ ಚಟುವಟಿಕೆಗಳು ಶುರುವಾಗಿದ್ದು ಇದು ಕಳೆದ ವರ್ಷ ಆಯಿತು. ಇಲ್ಲಿ ತನಕ ಈ ವರ್ಷ ರೋಹಿಣಿ ಮಳೆ ಕೂಡ ಸರಿಯಾಗಿ ಆಗಲಿಲ್ಲ. ಎಲ್ಲೋ ಕೆಲವು ಕಡೆ ಸ್ವಲ್ಪ ಹಸಿಯಾಗಿದ್ದು ಮತ್ತ ಕೆಲವು ರೈತರು ಬಿತ್ತನೆ ಮಾಡಿದ್ದನ್ನ ಬಿಟ್ರೆ ಈ ಚಟುವಟಿಕೆ ಏನದ ಇದು ಬಹುತೇಕ ನಿಂತು ಹೋಗ್ಯದ ಅನ್ನುವಂತಹ ವಿಚಾರ ನಮ್ಮ ಗಮನಕ್ಕದ. ಆದ್ರಿಂದ ಬರದಿಂದ ಸಾಗಬೇಕು ಅಂತಂದ್ರೆ ಒಳ್ಳೆ ಮಾನ್ಸೂನ್ ನಮ್ಮಲ್ಲಿ ಆಗಬೇಕು, ಒಳ್ಳೆ ಮಳೆ ಆಗಬೇಕು. ಅದಕ್ಕಾಗಿ ತಾವೆಲ್ಲ ಕಾಯ್ತಾ ಇದ್ದೀರಿ. ಆತ್ಮೀಯರೇ, ನಾವು ಮಾನ್ಸೂನ್ ಚಲನೆಗೆ ಅನುಕೂಲಕರವಾದಂತಹ ಅಂಶಗಳು ಅದಾವ ಅನ್ನುವಂತಹ ಮಾತನ್ನ ನಮ್ಮ ತಜ್ಞರು ಹೇಳಿದ್ರು. ಇಲ್ಲಿ ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆದಂಗ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಈ ನಡುವೆ ಏನಾಯ್ತು, ಬಿಪೋರ್ ಜಾಯ್ ಅನ್ನುವಂತಹ ಚಂಡಮಾರುತ ತಮಗ ಗೊತ್ತದ ಬಂದಿದ್ದು. ಅರಬ್ಬಿ ಸಮುದ್ರದೊಳಗ ಏನು ಉತ್ತರಾಭಿಮುಖವಾಗಿ ಅದು ಚಲಿಸುವಂತಹ ಒಂದು ನಡೆಯನ್ನು ನಾವು ನೋಡಿದ್ವಿ. ಆ ಬಿಪೋರ್ ಜಾಯ್ ಚಂಡಮಾರುತದಿಂದಾಗಿ ನಮ್ಮ ಕರಾವಳಿ ಕರ್ನಾಟಕ ಇರಬಹುದು, ಕೊಂಕಣ ಇರಬಹುದು, ಆಮೇಲೆ ಕೇರಳ ಕರಾವಳಿ ತೀರ ಇರಬಹುದು, ಮತ್ತ ಮುಂದುವರೆದು ಏನು ಆ ಚಂಡಮಾರುತ ಈಗ ಮುಂದೆ ಹೋಗ್ತಾ ಇದೆ, ನಮ್ಮ ತಜ್ಞರ ಪ್ರಕಾರ 15ನೇ ತಾರೀಕು ಅದು ಸೌರಾಷ್ಟ ಕಚ್ ಪ್ರದೇಶದ ಮೂಲಕ ಅಲ್ಲಿ ಜಖಾವು ಅನ್ನುವಂತಹ ಒಂದು ಬಂದರು ಅದ, ಆ ಬಂದರದ ಮೂಲಕ ಗುಜರಾತ್ ಅನ್ನ ಪ್ರವೇಶ ಮಾಡುತ್ತದೆ ಅನ್ನುವಂತಹ ಮಾತದ. ಮತ್ತೆ 14, 15, 16 ಈ ದಿನಗಳಲ್ಲಿ ಗುಜರಾತ್ನೊಳಗ ಕಚ್ ಭಾಗದೊಳಗ ಪೋರ್ ಬಂದರ್, ರಾಜ್ಕೋಟ್, ದೇವಭೂಮಿ ದ್ವಾರಕಾ, ಜಾಮ್ನಗರ್ ಜಿಲ್ಲೆಗಳಲ್ಲಿ ಭಾರಿ ಮತ್ತು ಅತಿ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ನಮ್ಮ ತಜ್ಞರು ಆ ಪ್ರದೇಶಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಿಪೋರ್ಜಾಯ್ ಚಂಡಮಾರುತ ನಮಗೇನು ಅಷ್ಟು ಅನುಕೂಲ ಒದಗಿಸಲಿಲ್ಲ, ಆದ್ರೆ ಗುಜರಾತ್ನಲ್ಲಿ ಸಾಕಷ್ಟು ಮಳೆಯನ್ನು ಸುರಿಸುವಂತಹ ಕೆಲಸಕ್ಕೆ ಅದು ಅಣಿಯಾಗಿದೆ. ಸುಮಾರು 135-150 ಕಿಲೋಮೀಟರ್ ವೇಗದೊಳಗ 14ನೇ ತಾರೀಕಿನ ನಂತರ ಅದು ವೇಗ ಪಡೆದುಕೊಂಡು ಮತ್ತಷ್ಟು ತೀವ್ರವಾದಂತಹ ಚಂಡಮಾರುತವಾಗಿ ಅದು ರೂಪಾಂತರ ಹೊಂದಲಿದೆ ಅನ್ನುವಂತಹ ಮಾತು ಅಲ್ಲಿಯ ಜನರಿಗೆ ಎಚ್ಚರಿಕೆ ತಗೊಳ್ಳುವಂಗೆ ಮಾಡಿದ. ಮತ್ತೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಅದರಿಂದ ಬಚಾವ್ ಆಗುವಂತಹ ಕಾರ್ಯಕ್ರಮಗಳನ್ನು ಹಾಕೊಳ್ಳೋದಕ್ಕೆ ಅಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಅದು ಅಲ್ಲಿಯ ಪರಿಸ್ಥಿತಿ ಆಯಿತು. ಇದರಿಂದ ಏನಾಗಿದಪ್ಪ ಅಂತಂದ್ರೆ ನಮ್ಮ ಮಾನ್ಸೂನಿನ ಸಹಜ ಚಲನೆಗೆ ಸ್ವಲ್ಪ ಒಂದು ಬ್ರೇಕ್ ಬಿದ್ದಂಗಾಗಿದೆ. ಈಗ ನಮ್ಮ ತಜ್ಞರು ಹೇಳುವ ಪ್ರಕಾರ ಮಾನ್ಸೂನ್ ಬಹುತೇಕ ನಮ್ಮ ದಕ್ಷಿಣ ಕರ್ನಾಟಕವನ್ನ ಆವರಿಸಿದೆ. ಉತ್ತರ ಕರ್ನಾಟಕ ಮತ್ತು ಬಯಲಸೀಮೆ ನಮ್ಮ ಜಿಲ್ಲೆಗಳೇನದವ, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಇನ್ನೂ ಅದರ ಚಲನೆ ಶುರುವಾಗಿಲ್ಲ, ಅಂದ್ರೆ ಅದರ ಪ್ರವೇಶ ಶುರುವಾಗಿಲ್ಲ ಅನ್ನುವಂತಹ ಮಾತು ಇವತ್ತಿನ ದಿವಸದ ಸನ್ನಿವೇಶವನ್ನು ನೋಡಿಕೊಂಡು ನಾವು ತಮಗೆ ಸೂಚನೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಚಲಿಸಿ ನಮ್ಮ ಕಡೆ ಬರಬಹುದು. ಆದ್ರೆ ತಮ್ಮ ಮುಂದೆ ಏನು ಈ ಸಂಚಿಕೆಯನ್ನ ಪ್ರಸ್ತುತ ಮಾಡ್ತಾ ಇದ್ದೀನಿ, ಈ ಸಂಚಿಕೆಯ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಸ್ವಲ್ಪ ನಮಗೆ ನಿರಾಶನೆ ಆಗ್ತಾ ಇದೆ ಅನ್ನುವಂತಹ ಮಾತು ತಮ್ಮ ಗಮನದೊಳಗಿರಲಿ. ತಾವೆಲ್ಲ ಇನ್ನೇನು ಮಳೆ ಬಂದೇ ಬಿಡುತ್ತದೆ, ನಾವು ಬಿತ್ತನೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನುವಂತಹ ಒಂದು ಉತ್ಸಾಹದೊಳಗ ಇದ್ರಿ. ಆದ್ರೆ ಇಲ್ಲಿ ಸ್ವಲ್ಪ ನಮಗೆ ನಿರಾಶೆಯದ. ಈ ವಾರ ಬಹುತೇಕ ಒಣ ವಾತಾವರಣ ಇರುವಂತಹ ಸಾಧ್ಯತೆಗಳದಾವ. ಮತ್ತೆ ಒಂದೆರಡು ದಿವಸ ಸೋಮವಾರ ಮಂಗಳವಾರ ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ ಇರುವುದನ್ನು ಬಿಟ್ಟರೆ ಮತ್ತೆ ಎಲ್ಲೋ ಕೆಲವು ಕಡೆ ಅಲ್ಲಿ ಇಲ್ಲಿ ಹಗುರವಾಗಿ ಮತ್ತು ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಬಿಟ್ಟರೆ ಮಾನ್ಸೂನ್ ಅಷ್ಟು ತೀವ್ರತರವಾದಂತಹ ಒಂದು ವೇಗವನ್ನು ಪಡ್ಕೊಂಡಿಲ್ಲ, ಮತ್ತೆ ಅಷ್ಟು ಬಲ ಕೂಡ ಅದು ಪಡ್ಕೊಂಡಿಲ್ಲ ಅಂತ ಹೇಳಿ ಹೇಳಬಹುದು. ಇದನ್ನ ಕೇಳಿ ತಮಗೆ ಸ್ವಲ್ಪ ಬೇಸರ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ವಾರ ಮುಗಿದ ನಂತರ ಮಳೆಯಾಗುವಂತಹ ಸಾಧ್ಯತೆಗಳು ಇದ್ದೇ ಅದಾವ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಪ್ರಮಾಣದ ಬಗ್ಗೆ ನಾವು ಈ ಸದ್ಯಕ್ಕೆ ಹೇಳಂಗಿಲ್ಲ. ಯಾವಾಗ ಆ ಒಂದು ನೋಟ ನಿಚ್ಚಳ ಆಗ್ತದ ಅವಾಗ ನಾವು ತಮ್ಮ ಗಮನಕ್ಕೆ ಎಷ್ಟು ಪ್ರಮಾಣದೊಳಗೆ ಮಳೆ ಆಗ್ತದೆ ಅನ್ನುವಂಥದ್ದನ್ನ ನಾವು ಹೇಳ್ತೀವಿ. ಈ ವಾರ ಒಂದು ಸ್ವಲ್ಪ ನಿರಾಶಾದಾಯಕ ಅನ್ನುವಂತಹ ವಿಚಾರವನ್ನ ಬಿಟ್ಟರೆ ಮುಂದಿನ ವಾರ ಸ್ವಲ್ಪ ಆಶಾದಾಯಕ ಅದ ಅನ್ನುವಂತಹ ವಿಚಾರ ಇಲ್ಲಿ ತಮ್ಮ ಗಮನದೊಳಗಿರಲಿ. ಇದು ನಮಗೆ ಸ್ವಲ್ಪ ಸಮಾಧಾನ ಕೊಡುವಂತಹ ಒಂದು ವಿಚಾರ ಅಂತ ಹೇಳಿ ಹೇಳಬಹುದು. ಬಿಪೋರ್ಜಾಯ್ ಅನ್ನುವಂತಹ ಚಂಡಮಾರುತದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು. ಈ ಬಿಪೋರ್ಜಾಯ್ ಅನ್ನುವಂತಹ ಚಂಡಮಾರುತದ ಹೆಸರು ಬಾಂಗ್ಲಾದೇಶದ್ದು. ಬಾಂಗ್ಲಾದೇಶದವರು ಈ ಹೆಸರನ್ನ ಈ ಚಂಡಮಾರುತಕ್ಕೆ ಕೊಟ್ಟಾರ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಆಪತ್ತು ಅನ್ನುವಂತಹ ಒಂದು ಸೂಚನೆ. ಬಿಪೋರ್ಜಾಯ್ ಅಂತಂದ್ರೆ ಆಪತ್ತು ಅನ್ನುವಂಥದ್ದು. ಇಂಗ್ಲಿಷ್ನೊಳಗೆ ಜಾಯ್ ಅಂತಂದ್ರೆ ಖುಷಿ ಸಂತೋಷ ಅನ್ನುವಂತಹ ಅರ್ಥ ಇದ್ರೆ ಬಾಂಗ್ಲಾದೊಳಗೆ ಇದಕ್ಕೆ ಆಪತ್ತು ಅನ್ನುವಂತಹ ಒಂದು ಅದರ ಅರ್ಥ ಬರ್ತದ. ಈ ಚಂಡಮಾರುತ ಮೊದಲಿಗೆ ಉತ್ತರ ಮತ್ತು ವಾಯವ್ಯಕ್ಕೆ ಹೊರಟಿತ್ತು. ಆದ್ರೆ ಈಗ ನಮ್ಮ ತಜ್ಞರು ಹೇಳುವ ಪ್ರಕಾರ, ಈಗಾಗಲೇ ನಾನು ತಮಗೆ ಹೇಳಿನಿ, ಗುಜರಾತ್ ರಾಜ್ಯವನ್ನ ಇದು ಪ್ರವೇಶ ಮಾಡುತ್ತದೆ ಅಂತೇಳಿ, ಇದು ಈಶಾನ್ಯದ ಕಡೆ ಹೊರಳಿ ಅದು ಗುಜರಾತ್ ಅನ್ನ ಜಖಾವ್ ಅನ್ನುವಂತಹ ಬಂದರಿನ ಮೂಲಕ ಪ್ರವೇಶ ಮಾಡ್ತಾ ಇದೆ. ಅಲ್ಲಿ ಭಾರಿ ಮಳೆಯನ್ನ ಈ ಚಂಡಮಾರುತ ತರ್ತಾ ಇದೆ. ಬಹಳ ತೀವ್ರತರವಾದಂತಹ ಒಂದು ಚಂಡಮಾರುತ. 14, 15, 16 ಈ 3-4 ದಿನಗಳಲ್ಲಿ ಒಳ್ಳೆ ಮಳೆ ಗುಜರಾತ್ಗೆ ಸಿಗಲಿದೆ. ಆತ್ಮೀಯರೇ, ಈ ವಾರ ನಾವು ಒಂದು ಮಹತ್ವದ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದೇನಪ್ಪಾ ಅಂತಂದ್ರೆ ವಿಶ್ವ ಮರುಭೂಮೀಕರಣ ಮತ್ತು ಬರದ ಜೊತೆಗೆ ಹೋರಾಡುವಂತಹ ದಿನವನ್ನ ನಾವು ಜೂನ್ 17 ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವಸಂಸ್ಥೆ ಮರುಭೂಮೀಕರಣದ ವಿರುದ್ಧ, ಬರದ ವಿರುದ್ಧ ನಾವು ತಯಾರಿ ನಡೆಸಬೇಕು ಅನ್ನುವಂತಹ ಒಂದು ದೊಡ್ಡ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಈ ದಿನವನ್ನ ವಿಶ್ವಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ನಮ್ಮ ಆಧುನಿಕ ಕಾರ್ಯಗಳಿಂದ, ಮನುಷ್ಯನ ಅನೈಸರ್ಗಿಕ ಚಟುವಟಿಕೆಗಳಿಂದ ಇವತ್ತು ನಾವು ಬಹಳ ದೊಡ್ಡ ಅನಾಹುತಗಳಿಗೆ ಆಮಂತ್ರಣ ನೀಡ್ತಾ ಇದ್ದೀವಿ ಅನ್ನುವಂತಹ ಮಾತೇನು ಸುಳ್ಳಲ್ಲ. ಸಾಕಷ್ಟು ಪ್ರಮಾಣದೊಳಗೆ ಇವತ್ತು ನೈಸರ್ಗಿಕ ವಿಕೋಪಗಳು ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹಿತ ಇಂತಹ ವಿಕೋಪಗಳು ಹೆಚ್ಚಿಗೆ ಆಗಿ ಮನುಕುಲವನ್ನ ನಡುವಿಸ್ತಾವ ಅನ್ನುವಂತಹ ಮಾತನ್ನ ತಂದರು ಹೇಳಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಜೂನ್ 17 ಮರುಭೂಮೀಕರಣದ ವಿರುದ್ಧ ನಾವು ತಯಾರಾಗಬೇಕು. ಬರದಂತಹ ಪರಿಸ್ಥಿತಿಗಳು ಏನು ನಿರ್ಮಾಣ ಆಗ್ತಾವ ಅದಕ್ಕೂ ಕೂಡ ನಾವು ಎದುರಿಸಿ ಅಂತಹ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಉದ್ಭವ ಆಗಲಾರದಂಗ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ಪಾಠವನ್ನ ನಮಗೆ ಇವತ್ತು ಕಲಿಸಿಕೊಳ್ತಾ ಇದ್ದಾವೆ. ಏನಾಗ್ಯದಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅದೇ ಒಂದು ಕಾರಣ. ಎಲ್ಲದಕ್ಕೂ ಮೂಲ ಕಾರಣ ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನದ ಹೆಚ್ಚಳ. ಇದರಿಂದ ಏನಾಗ್ತಾ ಇದೆ ಅಂತ ಅನ್ನುವಂತಹ ವಿಚಾರ ತಮಗೆಲ್ಲ ಗೊತ್ತಿರುವಂತಹದ್ದು. ಈಗ ನಮ್ಮ ಫಲವತ್ತಾದಂತಹ ಭೂಮಿಗಳು ಸಹಿತ ಇದರ ಒಂದು ಹೊಡೆತಕ್ಕೆ ಸಿಕ್ಕಿ ಮರುಭೂಮಿಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ಏನೂ ಬೆಳೆಯಲಾರದಂತಹ ಪರಿಸ್ಥಿತಿಯಾಗಿ ಬಂಜರು ಭೂಮಿಗಳಾಗಿ ರೂಪಾಂತರ ಹೊಂದ್ತಾ ಇದ್ದಾವೆ ಅನ್ನುವಂತಹ ಒಂದು ಎದೆ ನಡುಗಿಸುವಂತಹ ಸಂಗತಿ ನಮ್ಮ ಮುಂದ ಅದ. ಅದಕ್ಕೆ ನಾವು ಈಗಿನಿಂದಲೇ ಎಚ್ಚರ ಆಗಬೇಕಾಗಿದೆ. ಜಗತ್ತಿನೊಳಗೆ ಇಂಥ ಏನು ಪ್ರಕ್ರಿಯೆ ಏನದ, ಇದು ಬಹಳ ತೀವ್ರವಾಗಿ ನಡೀತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ವಿಶ್ವಸಂಸ್ಥೆಯ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಸುಮಾರು 2000 ಇಸವಿಯ ನಂತರ ಏನಾಗಿದೆ ಅಂತಂದ್ರೆ ಬರಗಳ ಪರಿಸ್ಥಿತಿ ಮತ್ತು ಬರಗಳ ಸಂಖ್ಯೆ, ಬರಗಳ ಅವಧಿ ತೀವ್ರತರವಾಗಿ ಹೆಚ್ಚಾಗಿದ್ದನ್ನು ಗಮನಿಸಲಾಗಿದೆ. 29% ಈ ಬರಗಳ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂತಹ ಮಾತು ಅದ. ಈಗಾಗಲೇ ಜಗತ್ತಿನ 230 ಕೋಟಿ ಜನ ನೀರಿನ ಅಭಾವದಿಂದ, ನೀರಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ದಿಗ್ಭ್ರಮೆ ಹುಟ್ಟಿಸುವಂತಹ ಒಂದು ವಿಷಯ, ಬಹಳ ಚಿಂತೆಗೆ ಈಡು ಮಾಡುವಂತಹ ಒಂದು ವಿಷಯ ಅಂತ ಹೇಳಬಹುದು. ಅದಕ್ಕೆ ಈ ಬರದಂತಹ ಪರಿಸ್ಥಿತಿಗಳು, ಮರುಭೂಮೀಕರಣ ಏನದಾವಲ್ಲ, ಇವು ಮನುಕುಲವನ್ನ ಮುಂದಿನ ದಿನಗಳಲ್ಲಿ ಕಾಡಲಿರುವಂತಹ ಬಹಳ ದೊಡ್ಡ ಸಮಸ್ಯೆಗಳು. ಒಂದ್ ವೇಳೆ ನಾವು ಬೆಳೆಯುವಂತಹ ಫಲವತ್ತಾದಂತಹ ಭೂಮಿಯೆಲ್ಲ ಮರುಭೂಮಿಯಾಗಿ ಪರಿವರ್ತನೆ ಆಯಿತು ಅಂತಂದ್ರೆ ನಮಗ ಉತ್ಪಾದನೆ ಮಾಡೋದಕ್ಕ ಏನು ಇರುವುದಿಲ್ಲ, ನಾವು ಬೆಳೆ ಬೆಳೆಯೋದಕ್ಕ ಸಾಧ್ಯ ಇಲ್ಲ, ಬೆಳೆ ಬೆಳೆಯುವುದಿಲ್ಲ ಅಂತಂದ್ರೆ ನಮ್ಮ ಜೀವನ ಸಾಧ್ಯ ಇಲ್ಲ. ಹಿಂಗಾಗಿ ನಮ್ಮ ಅಸ್ತಿತ್ವದ ಮೇಲೆ ನಮಗೆ ಒಂದು ದೊಡ್ಡ ಕೊಡಲಿ ಪೆಟ್ಟು ಬಿದ್ದಂಗ ಆಗ್ತದ ಅನ್ನುವಂತಹ ಒಂದು ಗಂಭೀರವಾದಂತಹ ವಿಷಯ ಇಲ್ಲಿದೆ. ಪ್ರತಿ ಸಲನೂ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಆ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಈ ಸಲದ ವಿಷಯ ಮಹಿಳೆಯರಿಗೆ ಸಂಬಂಧಪಟ್ಟಂತದ್ದು. ಯಾಕಪ್ಪ ಅಂತಂದ್ರೆ ಮಹಿಳೆಯರ ಪಾತ್ರ ಬಹಳ ದೊಡ್ಡದಿದೆ. ಕೃಷಿ ಇರಬಹುದು, ದಿನನಿತ್ಯದ ಬದುಕು ಇರಬಹುದು, ಕೃಷಿ ಮತ್ತು ಉಪಕಸಬುಗಳು ಇರಬಹುದು, ಬೇರೆ ಬೇರೆ ಚಟುವಟಿಕೆಗಳಿರಬಹುದು, 50%ಕ್ಕಿಂತಲೂ ಹೆಚ್ಚು ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಒಂದ್ ವೇಳೆ ಮಹಿಳೆಯರು ಭಾಗವಹಿಸದೇ ಇದ್ರೆ ಯಾವ ಕೆಲಸವೂ ಪರಿಪೂರ್ಣ ಆಗುವುದಿಲ್ಲ, ನಮ್ಮ ಕೃಷಿ ಕೂಡ ಪರಿಪೂರ್ಣ ಆಗುವುದಿಲ್ಲ ಅನ್ನುವಂತಹ ಒಂದು ವಿಚಾರ ಇಲ್ಲದ. ಅದಕ್ಕೆ ಈ ಸಲದ ವಿಷಯ ಏನಿದೆ, ಧ್ಯೇಯ ಏನಿದೆ, ಅದು ಮಹಿಳೆಯರಿಗಾಗಿ ಮೀಸಲು ಇಟ್ಟಂತದ್ದು. ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ನೊಳಗೆ ಅವರು ಹಿಂಗ ಹೇಳ್ತಾ ಇದ್ದಾರೆ, ಹರ್ ಲ್ಯಾಂಡ್ ಹರ್ ರೈಟ್ಸ್ ಅಂತೇಳಿ. ಭೂಮಿ ಅನ್ನುವಂಥದ್ದು ಮಹಿಳೆಗೆ ಸಂಬಂಧಪಟ್ಟಂತದ್ದು ಮತ್ತು ಅವಳಿಗೆ ಅದರ ಮೇಲೆ ಹಕ್ಕು ಇದೆ ಎನ್ನುವಂತಹ ಒಂದು ವಿಚಾರ ಇಲ್ಲದ. ಅವಳ ಭೂಮಿ, ಅವಳ ಹಕ್ಕುಗಳು ಅಂದ್ರೆ ಇಲ್ಲಿ ತನಕ ನೋಡ್ರಿ, ನಮ್ಮ ಭೂಮಿಯನ್ನ ನಾವು ಉಳಿತಾ ಇದ್ದೀವಲ್ಲ, ಅದರ ಮಾಲಕರು ಯಾರು, ಹೆಚ್ಚು ಕಡಿಮೆ ಗಂಡಸರೇ ಮಾಲಕರು. ಎಲ್ಲ ದೇಶದಲ್ಲಿ ಇದೇ ಒಂದು ಪರಿಸ್ಥಿತಿ ಇದೆ. ಹೆಣ್ಮಕ್ಳಿಗೆ ಇದ್ರ ಮೇಲೆ ಯಾವ ಹಕ್ಕು ಇಲ್ಲ, ಆದ್ರೆ ಅವರೆಲ್ಲ ಕೆಲಸ ಮಾಡಬೇಕು, ದುಡಿಬೇಕು ಮತ್ತು ಅದರಿಂದ ಸಂಪತ್ತನ್ನ ತೆಗಿಬೇಕು. ಎಷ್ಟೆಲ್ಲಾ ಕೆಲಸಗಳನ್ನ ಮಹಿಳೆಯರು ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ, ತಮ್ಮ ಕುಟುಂಬದ ಸಲುವಾಗಿ ಮಾಡ್ತಾ ಇದ್ದಾರೆ, ತಮ್ಮ ದೇಶದ ಸಲುವಾಗಿ ಮಾಡ್ತಾ ಇದ್ದಾರೆ, ರಾಜ್ಯದ ಸಲುವಾಗಿ ಮಾಡ್ತಾ ಇದ್ದಾರೆ, ಜೀವನದ ಸಲುವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಹಕ್ಕಿನ ವಿಷಯ ಬಂದಾಗ ಮಹಿಳೆಯರಿಗೆ ಯಾವ ಹಕ್ಕು ಇಲ್ಲ. ಒಂದ್ ವೇಳೆ ಮಹಿಳೆಯರಿಗೆ ಈ ನೆಲದ ಮೇಲೆ ಹಕ್ಕು ಇಲ್ಲ ಅಂತಂದ್ರೆ ಭೂಮಿಯ ಆರೋಗ್ಯ ಉಳಿಯುವುದು ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಮಹಿಳೆಯರು ಭೂಮಿಯ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹಳ ಮಹತ್ತರವಾದಂತಹ ಒಂದು ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಆದ್ದರಿಂದ ಮಹಿಳೆಯರಿಗೆ ಏನು ಸಿಗಬೇಕಾದಂತಹ ಹಕ್ಕಿದೆ, ಆ ಹಕ್ಕು ಕೊಡಿಸುವಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಎಷ್ಟು ಕಷ್ಟಪಡ್ತಾರ ಮಹಿಳೆಯರು, ತಮಗೆಲ್ಲ ಗೊತ್ತೇ ಇರುವಂತಹದ್ದು. ವಿಶೇಷವಾಗಿ ನೀರು ತರುವಂತಹ ಒಂದು ಕೆಲಸ ಏನಿದೆ, ಈಗ ಅಲ್ಲಲ್ಲಿ ಬೋರ್ವೆಲ್ಗಳಾಗಿ ಅಥವಾ ನೀರಿನ ಟ್ಯಾಂಕ್ಗಳಾಗಿ ಸಮೀಪ ಆಗಿರಬಹುದು, ಆದರೂ ಕೂಡ ವಿಶ್ವದಾದ್ಯಂತದ ಒಂದು ಚಿತ್ರಣವನ್ನ ನಾವು ನೋಡಿದ್ರೆ ಮಹಿಳೆಯರು ಇವತ್ತಿನ ದಿನ ಹಿಡ್ಕೊಂಡೆ ನಾವು ವಿಚಾರ ಮಾಡುವುದಾದ್ರೆ ಪ್ರತಿ ದಿವಸ ಜಾಗತಿಕವಾಗಿ 200 ದಶಲಕ್ಷ ಗಂಟೆಗಳಷ್ಟು ಅವಧಿಯನ್ನ ಮಹಿಳೆಯರು ಬರೇ ನೀರು ತರುವುದಕ್ಕಾಗಿ, ನೀರು ಸಂಗ್ರಹಿಸುವುದಕ್ಕಾಗಿ ವ್ಯಯಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಅಂಕಿ ಸಂಖ್ಯೆ ನಮ್ಮ ಮುಂದದ. ಅಂದ್ರೆ ಎಷ್ಟು ಕಷ್ಟದಾಯಕವಾದಂತಹ ಪರಿಸ್ಥಿತಿಯೊಳಗೆ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ, ಮೈಲ್ ಗಟ್ಟಲೆ ನಡೆದು ನೀರು ತರುವಂತಹ ಒಂದು ಕೆಲಸದೊಳಗೆ ಅವರ ಸಮಯ ಹೋಗ್ತದೆ. ಅದರ ನಂತರ ಮತ್ತೆ ಬೇರೆ ಬೇರೆ ಕೆಲಸಗಳಿಗೆ ಸಹಿತ ಅವರು ತಮ್ಮನ್ನು ತಾವು ಅಣಿ ಮಾಡಿಕೊಳ್ಬೇಕಾಗ್ತದೆ. ಬರದ ಪರಿಸ್ಥಿತಿಗಳಿಂದಾಗಿ, ನೀರಿನ ಕೊರತೆಯಿಂದಾಗಿ ಮತ್ತು ಬಂಜರು ಭೂಮಿಗಳಿಂದಾಗಿ ಇವತ್ತು ಅತ್ಯಂತ ಕಷ್ಟಪಡುವವರು ಯಾರು ಅಂತಂದ್ರೆ ಹೆಣ್ಣುಮಕ್ಕಳು. ಒಂದ್ ವೇಳೆ ಅವರು ಆರೋಗ್ಯಪೂರ್ಣವಾಗಿದ್ರೆ ಇಡೀ ಕುಟುಂಬ ಆರೋಗ್ಯಯುತವಾಗಿರ್ತದೆ, ಅವರು ಅಭಿವೃದ್ಧಿಯಾದ್ರೆ ಕುಟುಂಬ ಕೂಡ ಅಭಿವೃದ್ಧಿಯಾಗ್ತದೆ. ಬರದಂತಹ ಪರಿಸ್ಥಿತಿಗಳಿಂದಾಗಿ ಸುಸ್ಥಿರ ಬೆಳವಣಿಗೆ ಸಾಧ್ಯ ಇಲ್ಲ. ಒಂದು ವಿಚಾರದ ಪ್ರಕಾರ 2050 ಇಸವಿ ತನಕ ಜಗತ್ತಿನ 1/3 ಭಾಗದಷ್ಟು ಜನಸಂಖ್ಯೆಗೆ ಈ ಮರುಭೂಮೀಕರಣ ಮತ್ತು ಬರ ಬಹಳ ದೊಡ್ಡ ಪ್ರಮಾಣದೊಳಗೆ ಕಾಣಬಹುದು ಅನ್ನುವಂತಹ ವಿಚಾರ ಅದ. ಅದಕ್ಕೆ ಬಹುತೇಕ ಇಡೀ ವಿಶ್ವ ಇನ್ನು ಕೆಲವೇ ವರ್ಷಗಳಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನ ನೋಡೋದಕ್ಕೆ ಸಾಧ್ಯ ಅದ. ಅಂಥ ಒಂದು ಪರಿಸ್ಥಿತಿ ಬರಬಾರದು ಅಂತಂದ್ರೆ ನಾವು ಬಹಳ ಎಚ್ಚರಿಕೆ ವಹಿಸಬೇಕಾಗ್ತದೆ. ನಾವು ನಿಸರ್ಗಕ್ಕೆ ಸಹಜವಾದಂತಹ ನಮ್ಮ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಏನೇನು ನಾವು ತಪ್ಪು ಮಾಡ್ತಾ ಇದ್ದೀವಿ ಅವುಗಳನ್ನೆಲ್ಲ ಸರಿಪಡಿಸಿಕೊಂಡು ನೀರನ್ನ ಅಮೂಲ್ಯವಾದಂತಹ ವಸ್ತು ಅಂತೇಳಿ ಗ್ರಹಿಸಿ ನಾವು ಅದನ್ನ ಉಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರೆ, ಅದರ ಜೊತೆಗೆ ಅರಣ್ಯೀಕರಣ ಬಹಳ ಮುಖ್ಯದ. ಇವತ್ತಿನ ದಿವಸ ಒಂದ್ ವೇಳೆ ನಾವು ಗಿಡಗಳನ್ನ ಹಚ್ಚದೇ ಹೋದ್ರೆ ಮರುಭೂಮೀಕರಣ ಆಗುವುದನ್ನ ತಡೆಯುವುದಕ್ಕ ಸಾಧ್ಯ ಇಲ್ಲ. ಇವತ್ತು ನಾವೇನು ಗಿಡಗಳನ್ನ ಕಳೆದು ನಾಡನ್ನಾಗಿ ನಾವು ಪರಿವರ್ತನೆ ಮಾಡ್ತಾ ಇದ್ದೀವಿ, ಅದು ಬಹಳಷ್ಟು ಮಟ್ಟಿಗೆ ನಿಲ್ಲಬೇಕಾಗಿದೆ. ಗಿಡಗಳು ಏನ್ ಮಾಡ್ತಾವ ಅಂತಂದ್ರೆ ನೆಲದೊಳಗ ನೀರಿಳಿಸುವಂತಹ ಒಂದು ಕೆಲಸವನ್ನು ಮಾಡ್ತಾವ, ಮಣ್ಣು ಸವಿದು ಹೋಗ್ಲಾರ್ದಂಗ ಮಾಡ್ತಾವ. ವಿಶೇಷವಾಗಿ ಮೇಲ್ಮಣ್ಣು ಏನಿರ್ತದ, ಬಹಳ ಫಲಪ್ರದವಾದಂತಹ ಮಣ್ಣಿರ್ತದ, ಆ ಮಣ್ಣನ್ನ ಹಿಡಿದಿಡುವಂತಹ ಒಂದು ಕೆಲಸವನ್ನ ಮಾಡ್ತಾವ. ಅದಕ್ಕ ನಮ್ಮ ಮುಖ್ಯವಾದಂತಹ ಕರ್ತವ್ಯ ಏನು ಅಂತಂದ್ರೆ, ಈ ಸಲ ವಿಶ್ವಸಂಸ್ಥೆ ಕೂಡ ಹೇಳಿತ್ತು ವೈಯಕ್ತಿಕವಾಗಿ ತಾವು ಈ ಕೆಲಸದ ಕಡೆ ಗಮನ ಕೊಡಬೇಕು. ವೈಯಕ್ತಿಕ ಕೆಲಸ ಮಾಡೋದ್ರಿಂದ ಅಂದ್ರೆ ನಮ್ಮ ಹೆಜ್ಜೆಯನ್ನು ನಾವು ಮೊದಲಿಡೋದ್ರಿಂದ ಗುಂಪುಗಳು ಕೂಡ ನಮ್ಮನ್ನ ಅನುಸರಿಸ್ತಾವ, ಆಮೇಲೆ ಒಂದು ಸಮುದಾಯ ಅದರಿಂದ ಅಭಿವೃದ್ಧಿ ಹೊಂದ ಅನ್ನುವಂತಹ ಮಾತು. ಅದಕ್ಕ ನಾವು ಸಾಧ್ಯ ಆದಷ್ಟು ಹೆಚ್ಚಿನ ಗಿಡಗಳನ್ನ ಹಚ್ಚೋದಕ್ಕೆ ಪ್ರಯತ್ನ ಮಾಡೋಣ. ಸಸಿಗಳನ್ನ ತಂದು ನೆಡಬೇಕಂತಾನೆ ಇಲ್ಲ, ನಾವು ಮನೆಯೊಳಗ ಏನು ಹಣ್ಣುಗಳನ್ನ ಉಪಯೋಗ ಮಾಡ್ತಾ ಇರ್ತೀವಿ, ಅಂತಹ ಸಮಯದೊಳಗೆ ನಮಗೆ ಅನೇಕ ಬೀಜಗಳು ಸಿಗ್ತಾವ, ಅವುಗಳನ್ನ ನಾವು ನಮ್ಮ ಹೊಲದ ಬದುಗಳಲ್ಲಿ ಚೆಲ್ಲುವಂತಹ ಒಂದು ಕೆಲಸವನ್ನ ಮಾಡಬಹುದು, ರಸ್ತೆ ಪಕ್ಕದೊಳಗೆ ಚೆಲ್ಲುವಂತಹ ಒಂದು ಕೆಲಸವನ್ನ ಮಾಡಬಹುದು, ಅಥವಾ ಯಾರಾದರೂ ನಮಗೆ ಬೀಜಗಳನ್ನ ಕೊಟ್ಟರೆ ಅವುಗಳನ್ನು ಕೂಡ ಪ್ರಸಾರ ಮಾಡುವಂತಹ ಒಂದು ಕೆಲಸವನ್ನ ಮಾಡಬಹುದು. ಅದಕ್ಕಾಗಿ ಒಂದು ಸ್ವಲ್ಪ ನಾವು ಸಮಯ ಕೊಟ್ಟರೆ ಅದರಿಂದ ನಮಗೆ ಬಹಳ ಒಳ್ಳೇದಾಗ್ತದೆ, ನಮ್ಮ ಮುಂದಿನ ಪೀಳಿಗೆಗಳಿಗೆ ಕೂಡ ಬಹಳಷ್ಟು ಅನುಕೂಲ ಆಗ್ತದೆ. ಅದಕ್ಕೆ ಈ ಬಗ್ಗೆ ನಾವು ವಿಚಾರ ಮಾಡಬೇಕು ಮತ್ತು ಆ ದಿಕ್ಕಿನೊಳಗೆ ನಡಿಬೇಕಾಗಿದೆ. ಆತ್ಮೇರೆ ಮೃಗಶಿರ ಮಳೆ ಈಗ ನಡೆದ ಜೂನ್ 8 ತಾರೀಕು ಅದರ ಪ್ರವೇಶ ಆಗಿತ್ತು. ಜೂನ್ 22 ತನಕ ಇದರ ಅವಧಿ ಇರುತ್ತದೆ. ಈ ಸಲ ಮೃಗಶಿರ ಮಳೆ ಬಗ್ಗೆ ಒಳ್ಳೆ ಆಶಾದಾಯಕವಾದಂತಹ ಸೂಚನೆಗಳದಾವ. ಭರ್ಜರಿ ಮಳೆ ಆಗುತ್ತದೆ ಈ ಸಮಯದೊಳಗೆ, ನೈರುತ್ಯ ಮುಂಗಾರು ಚುರುಕಾಗಿರುತ್ತದೆ ಅನ್ನುವಂತಹ ಮಾತದ. ವಾಯವ್ಯ ಕರ್ನಾಟಕದೊಳಗೆ ಕೆಲವು ಕಡೆ ಜಡಿ ಮಳೆ ಆಗಬಹುದು, ತೀರ ಪ್ರದೇಶಗಳಲ್ಲಿ ವಾತಾವರಣದೊಳಗೆ ಹೆಚ್ಚಿನ ಮೋಡ ಕವಿದಂತಹ ಸಂದರ್ಭ ಇರುತ್ತದೆ, ಕೆಲವು ಕಡೆ ಸುರಿಮಳೆ ಆಗಬಹುದು ಅನ್ನುವಂತಹ ಮಾತದ. 1 ಮತ್ತು 2 ಚರಣಗಳಲ್ಲಿ ಭರ್ಜರಿ ಮಳೆ ಅನ್ನುವಂತಹ ಮಾತಿತ್ತು, 3 ಮತ್ತು 4 ಚರಣಗಳಲ್ಲಿ ಸಾಮಾನ್ಯ ಮಳೆ ಅನ್ನುವಂತಹ ಒಂದು ಸೂಚನೆ ಅದ. ಉಳಿದ ದಿನಗಳನ್ನು ನಾನು ಹೇಳ್ತೀನಿ. ದಿನಾಂಕ 13, 14, 15, 17, 18, 21 ಈ ದಿನಗಳಲ್ಲಿ ಉತ್ತಮ ಮಳೆ ಆಗುತ್ತದೆ ಅನ್ನುವಂತಹ ಒಂದು ನಿರೀಕ್ಷೆ ಅದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜೂನ್ 14 ಬರುವ ಮಂಗಳವಾರ ಜೂನ್ 20 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಯಾವ ರೀತಿ ಇರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಈಗಾಗಲೇ ಈ ಬಗ್ಗೆ ನಾನು ಒಂದು ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ. ಈ ವಾರ ನಮಗೆ ಆಶಾದಾಯಕ ಆಗಬೇಕಾಗಿತ್ತು, ಆದರೆ ಪರಿಸ್ಥಿತಿ ಹಂಗಿಲ್ಲ, ಸ್ವಲ್ಪ ನಮಗೆ ಅಸಮಾಧಾನ ಆಗುವಂತಹ ವಾರ ಅದ. ಈ ವಾರದೊಳಗೆ ನಾವು ಮಳೆಯನ್ನ ನಿರೀಕ್ಷೆ ಮಾಡಂಗಿಲ್ಲ. ಎಲ್ಲೋ ಕೆಲವು ಕಡೆ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತದ್ದು, ಆಮೇಲೆ ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಬಿಸಿಲು ಮೋಡಗಳ ಕಣ್ಣ ಮುಚ್ಚಾಲೆ ಇವುಗಳನ್ನ ನೋಡಬಹುದು. ಒಳ್ಳೆ ಬಿಸಿಲಿರುವಂತಹ ಸಮಯ ಕೂಡ ಅದ. ಹಿಂಗಾಗಿ ಎಲ್ಲಾ ಬಗೆಯ ಮಿಶ್ರಣ ಈ ವಾರದೊಳಗೆ ನೋಡೋದಕ್ಕೆ ಸಿಗ್ತದ. ಆದ್ರೆ ನಮಗೆ ಬೇಕಾದಷ್ಟು ಮಳೆ ಈ ವಾರದೊಳಗೆ ಆಗುವುದಿಲ್ಲ ಅನ್ನುವಂಥದ್ದೇ ನಮಗೆ ಬಹಳ ಬೇಜಾರಾಗುವಂತಹ ಒಂದು ಸಂಗತಿ ಅಂತೇಳಿ ಹೇಳಬಹುದು. ತಮ್ಮ ಬಿತ್ತನೆ ಮತ್ತು ಕೃಷಿ ಚಟುವಟಿಕೆಗಳು ಸ್ವಲ್ಪ ಮುಂದೆ ಹೋಗಬಹುದು. ತಾವು ಆದಷ್ಟು ಜಲ್ದಿ ಬಿತ್ತನೆ ಮಾಡಿ ಸಮಾಧಾನ ಹೊಂದಬೇಕು ಅಂತ ಮಾಡಿದ್ರಿ, ಆದ್ರೆ ಅದು ಈ ವಾರ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತೇಳಿ ಅನಿಸ್ತದ. ಒಟ್ಟಾರೆ ಚಿತ್ರಣವನ್ನ ನಾವು ನೋಡಿದ್ರೆ ಅದು ಹಿಂಗದ. ಮತ್ತೆ ಇದರೊಳಗೆ ಏನಾದರೂ ಬದಲಾವಣೆ ಆದ್ರೆ ಅದನ್ನ ತಮ್ಮ ಗಮನಕ್ಕೆ ನಾವು ತರ್ತಾ ಇರ್ತೀವಿ. ಆದರೂ ಕೂಡ ಸ್ಥೂಲವಾಗಿ ಈಗಾಗಲೇ ನಾವು ಹೇಳದಂಗ ಇಂಥ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಬಹುತೇಕ ಒಣ ವಾತಾವರಣ, ಎಲ್ಲೋ ಕೆಲವು ಕಡೆ ಹಗುರವಾಗಿ ಮಳೆ, ಈ ತರ ಒಂದು ವಾತಾವರಣ ಈ ವಾರದೊಳಗೆ ನಾವು ನೋಡಬಹುದು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ವಾತಾವರಣದ ವರ್ತನೆ ಮತ್ತು ಮಳೆ ಯಾವ ರೀತಿ ಇರ್ತದೆ ಅನ್ನೋದನ್ನ ನಾವು ನೋಡೋಣ. ಕಲಬುರಗಿ ಜಿಲ್ಲೆಯೊಳಗೆ ಮೊದಲಿನ 5 ಅಂದ್ರೆ ಬುಧವಾರ 14 ರವಿವಾರ 18 ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 10-15 ಅನ್ನುವಂತಹ ಸೂಚನೆ ಅದ. ಸೋಮವಾರ 19 ಮತ್ತು ಮಂಗಳವಾರ 20 ಈ 2 ದಿವಸ ಶೇಕಡಾ 30 ಅನ್ನುವಂತಹ ಸೂಚನೆ. ಇನ್ನು ಬೀದರ್ ಜಿಲ್ಲೆಯೊಳಗೆ ಮೊದಲಿನ 5 ದಿನಗಳು ಅಂದ್ರೆ ಬುಧವಾರ 14 ರವಿವಾರ 18 ತನಕ ಮಳೆಯಾಗುವಂತಹ ಸಾಧ್ಯತೆಗಳು 10-15%, ಸೋಮವಾರ 19 ಮತ್ತು ಮಂಗಳವಾರ 20 2 ದಿವಸ 30% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 14 ಶನಿವಾರ 17 ತನಕ ಮಳೆಯಾಗುವಂತಹ ಸಾಧ್ಯತೆಗಳು 10%, ರವಿವಾರ 18 25, ಸೋಮವಾರ 19 ಮತ್ತು ಮಂಗಳವಾರ 20 2 ದಿವಸ 35% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 14 ಮತ್ತು ಗುರುವಾರ 15 2 ದಿವಸ 10%, ಶುಕ್ರವಾರ 16 30, ಶನಿವಾರ 17 50, ರವಿವಾರ 18 40, ಸೋಮವಾರ 19 ಮತ್ತು ಮಂಗಳವಾರ 20 2 ದಿವಸ 35% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಶನಿವಾರ 17 ಹಗುರವಾಗಿ ಅಲ್ಲಲ್ಲಿ ಮಳೆ ಆಗಬಹುದು. ಉಳಿದ ಎಲ್ಲ ದಿನಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 14 ಮಳೆಯ ಸಾಧ್ಯತೆಗಳು 20%, ಗುರುವಾರ 15, ಶುಕ್ರವಾರ 16 2 ದಿವಸ 30, ಶನಿವಾರ 17 55, ರವಿವಾರ 18, ಸೋಮವಾರ 19 ಮತ್ತು ಮಂಗಳವಾರ 20 3 ದಿವಸ 60% ಅನ್ನುವಂತಹ ಸೂಚನೆಯಾದ. ಕೊಪ್ಪಳ ಜಿಲ್ಲೆ ಒಳಗ ಮೊದಲಿನ 3 ದಿನಗಳು ಬುಧವಾರದಿಂದ ಶುಕ್ರವಾರ ತನಕ ಒಣ ವಾತಾವರಣ ಇರಬಹುದಾಗಿದೆ. ಆಮೇಲೆ 17-20 ತನಕ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ಸೂಚನೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಯಾದಗಿರಿ ಜಿಲ್ಲೆ ಒಳಗ ಮೊದಲಿನ 4 ದಿನಗಳು ಅಂದ್ರೆ ಬುಧವಾರ 14 ಶನಿವಾರ 17 ತನಕ ಮಳೆಯ ಸಾಧ್ಯತೆಗಳು 10%, ರವಿವಾರ 18 30, ಸೋಮವಾರ 19 ಮತ್ತು ಮಂಗಳವಾರ 20 2 ದಿವಸ 35%. ಯಾದಗಿರಿ ಜಿಲ್ಲೆ ಒಳಗ ವಾರಪೂರ್ತಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 14 ಶನಿವಾರ 17 ತನಕ ಮಳೆಯ ಸಾಧ್ಯತೆಗಳು 10%, 18 ರವಿವಾರ 35, ಸೋಮವಾರ 19 ಮತ್ತು ಮಂಗಳವಾರ 20 2 ದಿವಸ 40% ಅನ್ನುವಂತಹ ಸೂಚನೆ ಇದೆ. ಬಳ್ಳಾರಿ ಜಿಲ್ಲೆ ಒಳಗೆ ಸಹಿತ ಬಹುತೇಕ ವಾರಪೂರ್ತಿ ಒಣ ವಾತಾವರಣ ಇರಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 14 ಮತ್ತು ಗುರುವಾರ 15 2 ದಿವಸ ಮಳೆಯ ಸಾಧ್ಯತೆಗಳು 30%, ಶುಕ್ರವಾರ 16 10, ಶನಿವಾರ 17 ಮಂಗಳವಾರ 20 ತನಕ 50% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 14, ಶನಿವಾರ 17 ಮತ್ತು ರವಿವಾರ 18 ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಉಳಿದ ದಿನಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 14 ಶನಿವಾರ 17 ತನಕ ಮಳೆಯ ಸಾಧ್ಯತೆಗಳು 10%, ರವಿವಾರ 18 20, ಸೋಮವಾರ 19 ಮತ್ತು ಮಂಗಳವಾರ 20 2 ದಿವಸ 30%. ಸೊಲ್ಲಾಪುರ ಜಿಲ್ಲೆ ಒಳಗ ಬಹುತೇಕ ವಾರಪೂರ್ತಿ ಒಣ ವಾತಾವರಣ ಇರಬಹುದಾಗಿದೆ. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 14 ಶನಿವಾರ 17 ತನಕ ಮಳೆಯ ಸಾಧ್ಯತೆಗಳು 10%, ರವಿವಾರ 18 20, ಸೋಮವಾರ 19 ಮತ್ತು ಮಂಗಳವಾರ 20 2 ದಿವಸ 30% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಜಹೀರಾಬಾದ್ ತಾಲೂಕಿನೊಳಗ ವಾರಪೂರ್ತಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಇದು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟು ಅದಾವ, ಏನು ಅಂಕಿ ಸಂಖ್ಯೆಗಳು ನಮ್ಮ ಮುಂದಾದಾವ ಅನ್ನೋದ್ರ ಬಗ್ಗೆ ಆಯಿತು. ಈ ಒಂದು ಚಿತ್ರಣವನ್ನ ತಾವು ನೋಡಿದ್ರೆ ತಮ್ಮ ಚಟುವಟಿಕೆಗಳನ್ನ ನಾವು ಯಾವ ರೀತಿ ಹಾಕೊಳ್ಬೇಕು ಅನ್ನೋದು ತಮಗ ಗೊತ್ತಾಗ್ತದ. ಸ್ಥೂಲವಾಗಿ ಮತ್ತೊಮ್ಮೆ ಹೇಳಬೇಕು, ತಮ್ಮ ಗಮನಕ್ಕೆ ತರಬೇಕು ಅಂತಂದ್ರ ಈ ವಾರ ನಮಗ ಅಷ್ಟು ಆಶಾದಾಯಕವಾಗಿಲ್ಲ ಅಂತೇಳಿ ಹೇಳಬಹುದು. ಬಹುತೇಕ ವಾರಪೂರ್ತಿ ಒಣ ವಾತಾವರಣ, ಬಿಸಿಲು, ಮೋಡಗಳ ಕಣ್ಣಾಮುಚ್ಚಾಲೆ, ಮೋಡ ಮುಸುಕಿದಂತಹ ವಾತಾವರಣ, ಅಲ್ಲಲ್ಲಿ ಕೆಲವು ಸಮಯ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು, ಇವುಗಳನ್ನ ಬಿಟ್ರೆ ನಮಗೆ ಮಾನ್ಸೂನ್ ಇನ್ನು ಬರುವಂತಹ ಸಾಧ್ಯತೆಗಳು ಈ ವಾರದೊಳಗೆ ಕಾಣಿಸುವುದಿಲ್ಲ ಅಂತೇಳಿ ಹೇಳಬಹುದು. ಮುಂದಿನ ಬದಲಾವಣೆಗಳಿಗಾಗಿ ನಾವು ಬಹುಶಃ ಈ ವಾರವನ್ನ ಕಾಯಬೇಕಾಗ್ತದೆ. ಆದಷ್ಟು ಜಲ್ದಿ ಈ ಒಂದು ಚಿತ್ರಣದೊಳಗೆ ಬದಲಾವಣೆಗಳಾಗಲಿ, ಒಳ್ಳೆ ಮಳೆ ಶುರುವಾಗಲಿ ಅಂತೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಮನವಿ ಏನು ಅಂತಂದ್ರೆ, ಈಗೇನೋ ತಡ ಆಗ್ಯದ, ಮಳೆ ಇನ್ನ ಬಂದಿಲ್ಲ ಅನ್ನುವಂತಹ ಒಂದು ವಿಚಾರದ ಬಗ್ಗೆನೇ ಚಿಂತೆ ಮಾಡ್ಕೋತ ಕೂಡುದು ಬೇಡ. ಸದ್ಯಕ್ಕೆ ಈ ಪರಿಸ್ಥಿತಿ ಹಿಂಗದ, ಮುಂದಿನ ದಿನಗಳಲ್ಲಿ ಸುಧಾರಣೆ ಆಗೇ ಆಗುತ್ತದೆ. ಇವತ್ತಿಲ್ಲ ನಾಳೆ ಮಳೆ ಬಂದೇ ಬರುತ್ತದೆ, ಮತ್ತೆ ಎಷ್ಟು ಬರಬೇಕು ಅಷ್ಟು ಸಾಮಾನ್ಯವಾದಂತಹ ಮಳೆ ಅಂತೂ ಇದ್ದೇ ಅದ. ಅದಕ್ಕೆ ನಾವು ಯಾರು ಚಿಂತೆ ಮಾಡೋದು ಬೇಡ. ತಯಾರಿಗಳು, ಮುಂದಿನ ವಾರದೊಳಗೆ ಪರಿಸ್ಥಿತಿ ಸುಧಾರಣೆ ಆಗುವಂತಹ ಸಾಧ್ಯತೆಗಳಂತೂ ಇದ್ದೇ ಅದಾವ. ಅದಕ್ಕೆ ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಈ ಆಪ್ ಅನ್ನ ಸ್ಥಾಪನೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಆಪ್ಗಳೇನದಾವ ಅವುಗಳನ್ನು ಕೂಡ ತಾವು ಮೊಬೈಲ್ನೊಳಗೆ ಇಳಿಸಿಕೊಂಡು ಉಪಯೋಗ ಮಾಡೋದ್ರ ಕಡೆ ಗಮನ ಕೊಡಬೇಕು.

ಆಗುವಂತಹ ಸಾಧ್ಯತೆಗಳಿರ್ತದೆ. ಅಂತಹ ಸಂದರ್ಭದೊಳಗೆ ಅವುಗಳನ್ನ ಕಾಪಾಡಬಹುದು. ಕಾರ್ಬರಿಲ್ ವಿಷ ಪಾಷಾಣವನ್ನ ಬಳಸಿದ ಯಾವುದೇ ಬೆಳೆಗಳಲ್ಲಿ ಇತರೆ ಸಾಕು ಪ್ರಾಣಿಗಳು ಮತ್ತು ಜಾನುವಾರುಗಳು ಈ ಪಾಷಾಣದ ತುಣುಕುಗಳನ್ನ ತಿನ್ನಲಾರದಂಗ ಎಚ್ಚರಿಕೆ ವಹಿಸಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಇಲ್ಲವೇ ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು. ಇದುವರೆಗೆ ರೈತರಿಗಾಗಿ ಕಿರು ಸಂದೇಶ ಕೇಳಿದ್ರಿ. ಈಗ ಯಲ್ಲಪ್ಪ ಮಲ್ಲಪ್ಪ ಚೌಡಕಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಎಲ್ಲವೂ ಹೋಗ ನಡಿ ನಡಿ ಎಲ್ಲವೂ ಹೋಗ ನಡಿ ನಡಿ ನಾಡು ನಾಡ ಪರಿಸಿಯಲ್ಲ ಲೆಕ್ಕವಿಲ್ಲದೆ ಕೂತೈತಿ ಒಳಕೊಳ್ಳಗೆಲ್ಲವಿನ ಕೂಡಿ ಕೂಡಿ ನಾಡು ನಾಡ ಪರಿಸಿಯಲ್ಲ ಲೆಕ್ಕವಿಲ್ಲದೆ ಒಳಕೊಳ್ಳಗೆಲ್ಲವಿನ ಕೂಡಿ ಕೂಡಿ ಒಂದು ಕಡೆ ದುಡಿ ಜಾತ್ರೆ ಆಗ್ತಿಲ್ಲ ಹೋಗ ನಡಿ ನಡಿ ಎಲ್ಲವೂ ಹೋಗ ನಡಿ ನಡಿ ಒಂದು ಕಡೆ ದುಡಿ ಜಾತ್ರೆ ಆಗ್ತಿಲ್ಲ ಹೋಗ ನಡಿ ನಡಿ ಎಲ್ಲವೂ ಹೋಗ ನಡಿ ನಡಿ ಜೋಬಾವಿ ನೀರ್ ಕುಡಿ ಕುಡಿ ಅಮ್ಮ ಮಾಡ ಮಂದಿನೆಲ್ಲ ಕಮ್ಮಿ ಮಾಡಿ ಬಿಟ್ಟು ಯಾವೊಂದು ಕಾಯಿಲ್ಲ ಬೀಡೆ ಬೀಡೆ ಕಮ್ಮಿ ಮಾಡಿ ಬಿಟ್ಟು ಯಾವೊಂದು ಕಾಯಿಲ್ಲ ಬೀಡೆ ಬೀಡೆ ಯಾವೊಂದು ಕಾಯಿಲ್ಲ ಬೀಡೆ ಬೀಡೆ ಯಾವೊಂದು ಕಾಯಿಲ್ಲ ಬೀಡೆ ಬೀಡೆ ಹೆಣ್ಣುವಾದ ಕಲ್ಲು ಮಾಡಿ ಗಂಡು ತಲ್ಲಿಯನ್ನು ಮಾಡಿ ಮೀಸಿ ಬಳಸಿರಿ ಸಾಲ್ ಬಳ್ಳಿ ಬಳ್ಳಿ ಮೀಸಿ ಬಳಸಿರಿ ಸಾಲ್ ಬಳ್ಳಿ ಬಳ್ಳಿ ಮೀಸಿ ಬಳಸಿರಿ ಸಾಲ್ ಬಳ್ಳಿ ಬಳ್ಳಿ ಹೊಟ್ಟೆ ನೋಡಿ ಜಾತ್ರೆ ಆಗ್ತೈತಿ ಎಲ್ಲವೂ ಹೋಗ ನಡಿ ನಡಿ ಎಲ್ಲವೂ ಹೋಗ ನಡಿ ನಡಿ ಹೊಟ್ಟೆ ನೋಡಿ ಜಾತ್ರೆ ಆಗ್ತೈತಿ ಎಲ್ಲವೂ ಹೋಗ ನಡಿ ನಡಿ ಎಲ್ಲವೂ ಹೋಗ ನಡಿ ನಡಿ ಬೇಲ್ನಾಡು ಬೇಲ್ನಾಡು ಬಲ್ನಾಡು ಬಲ್ಲಾಡು ಗಂಧುಡಿ ಬರುತ್ತಾವ್ ತೀಡಿ ತೀಡಿ ಬೇಲ್ನಾಡು ಬೇಲ್ನಾಡು ಬಲ್ನಾಡು ಬಲ್ಲಾಡು ಗಂಧುಡಿ ಬರುತ್ತಾವ್ ತೀಡಿ ತೀಡಿ ಗಂಧಿ ಬರುತ್ತಾವ್ ತೀಡಿ ತೀಡಿ ಬೇಡಿಕೊಂಡ ಭಕ್ತರೆಲ್ಲ ಬಂದು ಬಂದು ಆಡಿ ಆಡಿ ಹೋಗ್ತಾರೆ ಕೀಗಲು ತಿಳಿಸಿ ಆ ಸಿಡಿ ಸಿಡಿ ಬೇಡಿಕೊಂಡ ಭಕ್ತರೆಲ್ಲ ಬಂದು ಬಂದು ಆಡಿ ಆಡಿ ಹೋಗ್ತಾರೆ ಕೀಗಲು ತಿಳಿಸಿ ಆ ಸಿಡಿ ಸಿಡಿ ಜಾತ್ರೆ ಆಗ್ತೈತಿ ಹೋಗ ನಡಿ ನಡಿ ಎಲ್ಲ ಹೋಗ ನಡಿ ನಡಿ ಎತ್ತ ಕಡೆ ನೋಡಿದವ್ರು ಗೆಲ್ಲ ಸಫಲ ಆಗ್ತಾವ ಯೋಳ ಕೊಡ ಎಲ್ಲವರ ಗುಡಿ ಗುಡಿ ಗೆದ್ದೆ ಸಫಲಾಗ್ತಾವ ಯೋಲ ಕೊಲ್ಲ ಗೂಡಿ. ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ, ಹಚ್ಚಿಕೊಳ್ಳಮ್ಮ ಕುಂಕುಮವ, ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ, ಹಚ್ಚಿಕೊಳ್ಳಮ್ಮ ಮಗಳೇ, ಹಾಲಹಳಿಯ ಮೇಲೆ ಇರುವ ಮಗಳೇ ಕುಂಕುಮವ, ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ, ಹಚ್ಚಿಕೊಳ್ಳಮ್ಮ ಅಂತಿರಂಗಿಯ ಸೀರೆಯಲಿಟ್ಟು ಸರಪ ಎಂಬುವ ಪಟ್ಟಿಯಲಿಟ್ಟು ಅಂತಿರಂಗಿಯ ಸೀರೆಯಲಿಟ್ಟು ಸರಪ ಎಂಬುವ ಪಟ್ಟಿಯಲಿಟ್ಟು ಪತಿವ್ರತ ಕಾಯಿಕೊಳ್ಳಮ್ಮ ಪತಿವ್ರತ ಕಾಯಿಕೊಳ್ಳಮ್ಮ ಕುಂಕುಮವ, ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ, ಹಚ್ಚಿಕೊಳ್ಳಮ್ಮ ಕುಂಕುಮವ, ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ, ಹಚ್ಚಿಕೊಳ್ಳಮ್ಮ ಮಗಳೇ, ಹಾಲಹಣಿಯ ಮೇಲೆ ಇರಿದ ಮಗಳೇ ಗಂಡನಂದರ ಭಾಗ್ಯದ ಬಂಡಿ ಗಂಡನಂದರ ಭಾಗ್ಯದ ಬಂಡಿ ಕುಲದೇವರೆಂದು ತಿಳಿ ಮಗಳೇ ಕುಂಕುಮವ, ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ, ಹಚ್ಚಿಕೊಳ್ಳಮ್ಮ ಕುಂಕುಮವ, ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ, ಹಚ್ಚಿಕೊಳ್ಳಮ್ಮ ಮಹಾತ್ಮನೆಂಬೋ ಯುವತಿ ದರಸಿ ಅದರ ಬಿಯಲಿ ಕುಂಕುಮ ದರಸಿ ಅದರ ಬಿಯಲಿ ಕುಂಕುಮ ದರಸಿ ಭಾಗ್ಯ ಎಂಬ ಭಂಡಾರ ದರಸಿ ಭಾಗ್ಯ ಎಂಬ ಭಂಡಾರ ದರಸಿ ಗುರುಪಾದ ಸೇವೆ ಎಂದು ಪಾದ ಸೇವೆ ಎಂದು ಕುಂಕುಮವ, ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ, ಹಚ್ಚಿಕೊಳ್ಳಮ್ಮ ಕುಂಕುಮವ, ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ, ಹಚ್ಚಿಕೊಳ್ಳಮ್ಮ. ಯಲ್ಲಪ್ಪ ಮಲ್ಲಪ್ಪ ಚೌಡಕಿ ಹಾಗೂ ಸಂಗಡಿಗರಿಂದ ಇದುವರೆಗೆ ಚೌಡಕಿ ಪದಗಳನ್ನು ಕೇಳಿದಿರಿ. ಮಾತೆ ಕಥೆ ಸಾಧಕರ ಮನದಾಳದ ಮಾತು ಜೀವನ ಸಂಪುಟದ ಯಾನ ಸಾಧಕರ ಬದುಕಿನ ಹೆಜ್ಜೆಗಳ ಮಾತಿನ ಮಂಟಪ ಪ್ರತಿ ಮಂಗಳವಾರ ರಾತ್ರಿ 9:15 ಮಾತೆ ಕಥೆ ಧ್ವನಿಯಾನ. ದೇಹವೆಂದರೆ ಓ ಮನುಜ, ಮೂಳೆ ಮಾಂಸಗಳ ಕಡಿಕೆ ನಿಜ. ಮನಸ್ಸು ಆಸೆ ತುಂಬಿದ ಕಣಜ, ಮೋಹದಿಂದ ದುಃಖವು ಸಹಜ. ನಶ್ವರ ಕಾಯ ನಂಬದಿರಯ್ಯ, ಈಶ್ವರನೇ ಗತಿ ಮಳೆಯದಿರಯ್ಯ, ಜಾಗದಿ ಪಡೆಯೋ ಸುಖವು ಶಾಶ್ವತ. ಇಂದು ರಾತ್ರಿ 9:15 ಮಾತೆ ಕಥೆ. ಈ ಸಲದ ಅತಿಥಿ ಕಲಬುರಗಿಯ